ಭಾರತವು ಹಾಲು ಉತ್ಪಾದಿಸುವ ಅತಿದೊಡ್ಡ ದೇಶ ಕೂಡ ಹೌದು. ಹಾಗಾಗಿ ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರು ಹಾಗೂ ಹಾಲಿನ ಕೇಂದ್ರವನ್ನು ನಡೆಸುತ್ತಿರುವ ಅಂಕೋಲ ತಾಲೂಕಿನ ಕೊಂಡಳ್ಳಿಯ ಬಿರಣ್ಣ ವಿ ನಾಯಕ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಬೀರಣ್ಣ ವಿ ನಾಯ್ಕ್ ಅವರಿದ್ದಾರೆ. ಇವರು ಅಂಕೋಲ ತಾಲೂಕಿನ ಕೊಂಡಳ್ಳಿ ಗ್ರಾಮದವರು. ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಅವರ ಅನುಭವವನ್ನ ಈಗ ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಬೀರಣ್ಣ. ನಮಸ್ತೆ ಸರ್. ಎಷ್ಟು ಜಮೀನು, ಏನೇನು ಬೆಳಿತೀರಿ? ನಮಗೆ ಟೋಟಲಿ ಒಂದು ತಂದೆ ಬಂದಿರುವಂತದ್ದು 4 ಎಕರೆ 14 ಗುಂಟೆ ಇದೆ. ಅದರಲ್ಲಿ ನಮ್ಮ ತಮ್ಮ ಮತ್ತೆ ನಾನು 2 ಜನ ಇದ್ದೇವೆ. ತಮ್ಮ ಒಬ್ಬ ಹ್ಯಾಂಡಿಕ್ಯಾಪ್ ಇದ್ದಾನೆ, ಅಂಕೋಲದಲ್ಲಿ ಫರ್ನಿಚರ್ ಇಂಡಸ್ಟ್ರಿ ಮಾಡಿ ನಡೆಸ್ತಾ ಇದ್ದಾನೆ. ಬಿಟ್ಟು ನಾನು ಒಂದು 5 ವಯಸ್ಸಿಗೆ ಅಂಕೋಲ ಹೋದವನು ಶಿಕ್ಷಣ ಸಲುವಾಗಿ. ಆದರೆ ಯಾಕೋ ಅದು ನಮಗೆ ಸರಿ ಬರಲಿಲ್ಲ. ಬಿ ಎ ಮುಗುವವರೆಗೂ ಅಲ್ಲೇ ನಾನು ಅಂಕೋಲದಲ್ಲೇ ಇದ್ದೆ, ಮನೆ ಕಡೆ ಬರಲಿಲ್ಲ. ನಮ್ಮ ಅಜ್ಜಿ ಮನೆಯಲ್ಲೇ ಇದ್ದವನು. ಅಜ್ಜಿ ಮನೆ ಅಂದರೆ ಅವರು ಕೃಷಿ ಕುಟುಂಬ ಅಲ್ಲ, ನಮ್ಗೆ ಕೃಷಿ ಅಂದರೆ ಹೆಂಗೆ ಮಾಡೋದು ಗೊತ್ತಿಲ್ಲ. ಒಟ್ಟು ಅವ್ರ ಮನೆಯಲ್ಲಿ ಅವ್ರದ್ದು ಶಿಕ್ಷಣ ಯಾಕೋ ಅದು ನಮ್ಮ ಕೈಗೆ ಹತ್ತಿಲ್ಲ ಶಿಕ್ಷಣ. ಅದ್ರ ಬಿಟ್ಟು ನಾವೊಂದು 2002 ಸುಮಾರು ನಾನು ಮನೆಗೆ ಬಂದೆ. ಮನೆ ಪರಿಸ್ಥಿತಿನೂ ಹಾಗೆ ಇತ್ತು. ಮನೆಗೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋಂಥದ್ದು ಗೊತ್ತೇ ಆಗಲಿಲ್ಲ. ಯಾಕಂದರೆ ಏನು ಮಾಡಬೇಕು ಅಂದರೆ ದುಡ್ಡು ಬೇಕು, ಆ ಪರಿಸ್ಥಿತಿ ಇಲ್ಲ. ದುಡ್ಡು ಖರ್ಚು ಮಾಡಿ ಮಾಡುವಂಥ ಪರಿಸ್ಥಿತಿ ನಮ್ಮಲ್ಲೇ ಇಲ್ಲ. ಅವಾಗ ಏನು ಆಯ್ಕೆ ಮಾಡೋದು, ಏನು ಮಾಡೋದು ಎಂಬುದರಲ್ಲೇ 2-3 ವರ್ಷ ಕಳೆದ್ಬಿಟ್ಟೆ ನಾನು. ಅಂದರೆ ಏನು ಮಾಡಬೇಕಾದ್ರೆ ದುಡ್ಡು ಬೇಕು, ದುಡ್ಡಿಲ್ಲ, ದುಡ್ಡಿಲ್ಲದೆ ಕೆಲಸನೇ ಆಗೋದಿಲ್ಲ. ಅದರಲ್ಲಿ ಕಡೆಗೆ ಒಂದು 2005 ಸುಮಾರು ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಪರಿಚಯ ಆದರು. ಅದೊಂದು ಸಂಘ ಮಾಡಿದ್ರು, ಕೆಲವೊಂದು ಹಣಕಾಸಿನ ಸೌಲಭ್ಯಗಳನ್ನು ಸಾಲದ ರೂಪದಲ್ಲಿ ಒದಗಿಸ್ಕೊಟ್ರು. ಅವಾಗ ಒಂದೊಂದೇ ಸ್ಟೆಪ್ಪನ್ನು ನಾವು ತಗೊಂಡ್ವಿ. ಜಮೀನನ್ನು ಹೋಗಿ ಇಂಪ್ರೂವ್ ಮಾಡ್ತಾ ಈಗ ಒಂದು ಅಡಿಕೆ ಬೆಳೀತಾ ಇದ್ದೇವೆ. ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ದೇನೆ. ಮತ್ತೆ ನಾನು ಹೈನುಗಾರಿಕೆಯಲ್ಲಿ ಇದು ಇನ್ಸಮಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಕೃತಕ ಗರ್ಭಧಾರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಒಂದು ಉತ್ತಮ ರೀತಿಯಲ್ಲಿ ಜೀವನ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಯಾವುದೇ ಒಂದು ಸರ್ಕಾರಿ ನೌಕರಿಗೆ ಏನು ಕಡಿಮೆ ಇಲ್ಲ. ಆ ಥರದಲ್ಲಿ ನಡೆಸ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೇವೆ. ಈಗ ಒಂದು ನಮಗೆ ಅನಿಸಿದ ಶಿಕ್ಷಣ ಅನ್ನುವಂಥದ್ದು ಏನಂದ್ರೆ ಒಂದು ನಮ್ಮ ಲೆಕ್ಕದ ನೌಕರಿ ಏನು ಮಾಡಬೇಕು ಅಂಬಂಥದ್ದು ಭಾಳ ಜನರ ತಲೆಯಲ್ಲಿದೆ. ಆದರೆ ಅದಲ್ಲ, ಶಿಕ್ಷಣ ಅಂದರೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ಮಾಧ್ಯಮ. ಅವಾಗ ಬಳಸ್ಕೋಬೇಕು. ಶಿಕ್ಷಣ ಮುಗಿದ ಮೇಲೆ ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ, ಯಾವ್ದು ನಮ್ಗೆ ಕೈ ಹಿಡಿತದೆ ಅನ್ನೋಂಥ ವಿಚಾರ ಮಾಡಿ ಒಂದು 2 ವರ್ಷ ಲೇಟ್ ಆದರೂ ಅಡ್ಡಿಲ್ಲ. ಅದ್ರ ಬಗ್ಗೆ ಸಂದ ಸೂಕ್ತವಾದ ತರಬೇತಿನ ಏನೋ ತಕೊಂಡೆ ಮುಂದಿನ ಕೆಲಸ ಮಾಡಿದ್ರೆ, ಮುಂದಿನ ಮಾರ್ಕೆಟ್ ಇದನ್ನು ನೋಡ್ಕೊಂಡು ನಾವು ಕೆಲಸ ಮಾಡಿದ್ರೆ ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸಬಹುದು. ಎಲ್ಲಿ ಖರ್ಚನ್ನು ಕಡಿಮೆ ಮಾಡಬಹುದು, ಅಲ್ಲಿ ಖರ್ಚನ್ನು ಕಡಿಮೆ ಮಾಡಿದ್ರೆ ಖಂಡಿತ ಕೃಷಿ ಯಾವುದೇ ಒಂದು ಸರ್ಕಾರಿ ನೌಕರಿ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ತೋಟ ಮಾಡ್ತಾ ಇದ್ದೀರಿ, ಇನ್ಸೆಮಿನೇಟರ್ ಆಗಿ ಕೃತಕ ಗರ್ಭಧಾರಣೆ ಮಾಡಲಿಕ್ಕೆ ಇರುವಂತ ನಿಮ್ಮ ತಜ್ಞತೆಯನ್ನ ಬಳಸ್ಕೊಳ್ತಾ ಇದ್ದಾರೆ. ಈ 3 ನಿಮಗೆ ಆದಾಯ ಬರುತ್ತೆ. ಅದು ಯಾಕೆ ಅದನ್ನು ಮಾಡ್ತಾ ಇದ್ದೇನೆ ಅಂದ್ರೆ, ನಾನು ಮೂಲತಃ ಕೃಷಿ ಕುಟುಂಬ. ಕೃಷಿಗೆ ಪೂರಕ ಅಂದ್ರೆ ಹೈನುಗಾರಿಕೆನೆ ಮಾಡಲೇಬೇಕು. ನಾವು ಕೃಷಿ ಮಾಡಿ ಎಲ್ಲಿಂದ ಗೊಬ್ಬರ ತಂದು ಹಾಕಿದ್ರೆ ಅದು ಯಾವುದೇ ಪರಿಸ್ಥಿತಿಯಲ್ಲಿ ವರ್ಕೌಟ್ ಆಗುದಿಲ್ಲ ಈಗ ಮಾರ್ಕೆಟ್ ನೊಳಗಿನ ರೇಟ್ ನಲ್ಲಿ. ಅದಕ್ಕೆ ತಕ್ಕಾಗ ಹೈನುಗಾರಿಕೆಯನ್ನು ನಡೆಸಲೇಬೇಕು. ಹೈನುಗಾರಿಕೆ ದೊಡ್ಡ ಲಾಭದ ತಂದೆ ಅಲ್ಲ ನಮ್ಮ ಕರಾವಳಿ. ಇದರಲ್ಲಿ ದೊಡ್ಡ ಲಾಭ ಏನೂ ಇಲ್ಲ, ಅದರಲ್ಲಿ ಖರ್ಚನ್ನು ಕಳೆದಾಗ ಏನೂ ದೊಡ್ಡ ಲಾಭ ಇಲ್ಲ. ಆದ್ರೆ ನಮಗೆ ಲಾಭ ಇಲ್ಲ ತಂದ್ರೆ ತೋಟ ಮಾಡ್ತವೆ ನಾವು, ಗೊಬ್ಬರವನ್ನು ಕೊಟ್ಟಾವಾಗ ಬೆಳೆಯ ಮೂಲಕ ನಮ್ಗೆ ಅದು ಲಾಭವನ್ನು ತಂದು ಕೊಡ್ತೇವೆ. ಒಂದು ವರ್ಷದ ಲೆಕ್ಕದಲ್ಲಿ ನೋಡಿದಾಗ ಲಾಭ ತಂದು ಖಂಡಿತ ಕೊಡ್ತೇವೆ. ಅದರ ಜೊತೆಗೆ ನಾನು ಕೃತಕ ಗರ್ಭಧಾರಣೆಯನ್ನು ನಡೆಸ್ತಾ ಇದ್ದೇನೆ. ಅದು ನಮ್ಮ ಖರ್ಚನ್ನ ಏನಾದರೂ ಚೂರ್ಪಾರನ್ನ ಮಾಡ್ಕೊಂಡು ಹೋಗ್ತದೆ ದಿನದ ಖರ್ಚನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸಬಹುದು. ಅಂದ್ರೆ ಇಲಾಖೆ ಜೊತೆ ಅವರು ಹೇಳ್ತಾರೆ ನಿಮ್ಗೆ ಹಿಂಗ್ ಮಾಡಿ ಅಂತ, ಅಥವಾ ಹೇಗೆ? ಇಲ್ಲ ಇಲ್ಲ ಸರ್, ನಾನು ಇಲಾಖೆ ಜೊತೆ ಅಲ್ಲ, ನಂದು ಒಪ್ಪಂದ ಇರುವಂತದ್ದು KMF ನಂದಿನಿ ಡೇರಿಯನ್ನು ನಡೆಸ್ತಾ ಇದ್ದೇನೆ. ನಾನೊಂದು KMF ನಂದಿನಿ ಡೇರಿಯನ್ನು ನಡೆಸ್ತಾ ಇದ್ದೇನೆ, ಅದರ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರಿಂದ ಮೂಲಕ ನಾನು ಟ್ರೈನಿಂಗ್ ಆಗಿದೆ, ಧಾರವಾಡದಲ್ಲಿ ನನ್ನ ಟ್ರೈನಿಂಗ್ ಆಗಿದೆ. ಆ ಟ್ರೈನಿಂಗ್ ಪ್ರಕಾರ ನಮ್ಗೆ ಅವ್ರಿಗೆ ಏನ್ ಮೆಟೀರಿಯಲ್ಸ್ ಬೇಕೋ ಅದನ್ನು ಅವರು ಸಪ್ಲೈ ಮಾಡ್ತಾರೆ, ಅದನ್ನ ನಾವು ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೇವೆ. KMF ನಿಂದ ನಾವು ಮಾಡ್ತಾ ಇದ್ದೇವೆ. ಏನ್ ಬದಲಾವಣೆ ಆಗಿದೆ ಈಗ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಹೇಳ್ತಿರಲ್ಲ, ಕೃತಕ ಗರ್ಭಧಾರಣೆ, ಅವಾಗೂ ಇವಾಗೂ ಏನಾದರೂ ಸ್ವಲ್ಪ ಬದಲಾವಣೆ ಆಗಿದೆಯಾ? ಹೌದು, ಖಂಡಿತ ಖಂಡಿತ. ಯಾಕೆಂದ್ರೆ ಇಲ್ಲಿ ನಮ್ಮ ಘಟ್ಟದ ಕೆಳಗೆ ಭಾಗದಲ್ಲಿ ಏನಿದೆ ಅಂದ್ರೆ, ದನಗಳನ್ನು ಕೊಟ್ಟಿಗೆ ನಾವು ಖರೀದಿ ಮಾಡಿ ತಂದವಾಗ ಅದನ್ನು ಹೊರಗಡೆ ಮತ್ತೆ ನಾವು ಹಾಕೋದಂದ್ರೆ ಒಂದೇ ಮಾರಾಟ ಮಾಡಿದಾಗ ಹಾಕ್ತೇವೆ, ಇಲ್ಲಾರು ಸತ್ತವಾಗೇ ತೆಗೆದು. ಎರಡೇ ಕಾರಣ ಇಲ್ಲಿ ಈ ದೊಡ್ಡ ಜನ ದನಗಳನ್ನು. ಅಲ್ಲಿ ಕೃತಕ ಗರ್ಭಧಾರಣೆ ದೊಡ್ಡ ಸಮಸ್ಯೆ ಇದೆ. ಎಂಟರಿಯಲ್ಲೂ ಬಹಳ ದೊಡ್ಡದಿದೆ, ಡಾಕ್ಟರ್ ತರಬೇಕಂದ್ರೆ ನಾವು ದೂರದಿಂದ ತರಬೇಕು. ಆದ್ರೆ ಅವ್ರು ತಂದು ಅವ್ರು ಫೀಸ್ ಕೊಟ್ಟು ಮಾಡಿದ್ರೆ ನಮ್ಮ ಇಲ್ಲಿಯವರಿಗೆ ವರ್ಕೌಟೇ ಆಗೋದಿಲ್ಲ. ಒಂದೇ ಸಲ ಗೊಬ್ಬರ ನಿಲ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ನಮ್ದು ಹಳ್ಳಿ ಮಟ್ಟದಲ್ಲಿ ನಾವು ಉಳಿದ್ರಿಂದ ಜನರಿಗೆ ಒಂದು ಕಡಿಮೆ ದರದಲ್ಲಿ ನಾವು ಸೇವೆಯನ್ನು ಕೊಡಬಹುದು, ಉತ್ತಮ ಗುಣಮಟ್ಟವನ್ನು ಕೊಡಬಹುದು. ಒಳ್ಳೆ ಕ್ವಾಲಿಟಿಯ ಸಿಮೆಂಟ್ಗಳು ಬರ್ತವೆ ನಮಗೆ, ಒಳ್ಳೆ ಬ್ರೀಡ್ಗಳು ಬರ್ತವೆ. ಅದು ರೈತರಿಗೆ ಒಂದು ಅನುಕೂಲ ಆಗ್ತದೆ. 1-1.5 ವರ್ಷಕ್ಕೆ ಗರ್ಭಧಾರಣೆ ಆಗ್ತದೆ, ಅದು 2.5 ವರ್ಷದೊಳಗೆ ಕರ ಹಾಕ್ತವೆ. ಅವು ಆ ತರ ಒಂದು ಕ್ವಾಲಿಟಿಯ ಸಿಮೆಂಟ್ಗಳು ನಮ್ಮಲ್ಲಿ ಬರ್ತದೆ. KMF ಹಾಲಿನ ಕೇಂದ್ರ ನಡೆಸ್ತಾ ಇದ್ರಿ ಅಲ್ವಾ? ನೀವೊಬ್ಬ ಹಾಲು ಉತ್ಪಾದಕನೂ ಹೌದು, ಮತ್ತೆ ಅದನ್ನ ಸಂಗ್ರಹಿಸಿ ಕೊಡುವಂತವರು ಹೌದು. ಇಲ್ಲಿ ಹಾಲು ಉತ್ಪಾದನೆ ಲಾಭದಾಯಕನೋ ಅಥವಾ ಹೇಗೆ? ಹಾಲು ಉತ್ಪಾದನೆ ಲಾಭದಾಯಕ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಲಾಭದಾಯಕ ಅಲ್ಲ. ಯಾಕಂದ್ರೆ ಈಗ ಒಂದು 10 ಲೀಟರ್ ಮನೆಯ ಒಂದು ಉತ್ಪಾದನೆ ಮಾಡಿದ್ರೆ ಅವನಿಗೆ ಮನೆಗೆ 1-2 ಲೀಟರ್ ಬೇಕಾಗ್ತದೆ, ಕರ 1-2 ಲೀಟರ್ ಬೇಕಾಗ್ತದೆ. ಒಂದು 5-6 ಲೀಟರ್ ಕೊಟ್ಟರೆ ಈಗ ಮಾರ್ಕೆಟ್ 30 ರೂಪಾಯಿ ಇದೆ, 30 ರೂಪಾಯಿ ಆಗುತ್ತೆ. ಅದಕ್ಕೆ ಹಿಂಡಿನೇ 100-150 ರೂಪಾಯಿ ಹಿಂಡಿ ಬೇಕಾಗ್ತದೆ. ಹಂಗಾಗಿ ಒಂದು 100 ಲೀಟರ್ ಹಾಲನ್ನು 50 ಲೀಟರ್ 100 ಲೀಟರ್ ದಿನಕ್ಕೆ ಪ್ರೊಡಕ್ಷನ್ ಮಾಡಿದ್ರೆ ಖಂಡಿತ ಹೊರಕೊಟ್ಟಾಗ್ತದೆ. ಅವನಿಗೆ ಖರ್ಚಿರೋದು ಅಷ್ಟೇ, ಮನೆಗೆ ಅವನು ಬಳಸೋದು 2 ಲೀಟರ್, ಕರಕೊಂದು 2-5 ಲೀಟರ್ ಹೋಗ್ಬಿಡ್ತದೆ, ಅವನಿಗೆ ಉಳಿತದೆ, ಉಳಿದು ಭಾಳ ಉಳಿತದೆ, ಅವನಿಗೆ ಲಾಭದಾಯಕ ಆಗ್ತದೆ. ದೊಡ್ಡ ಪ್ರಮಾಣದಲ್ಲಿ ಮಾಡಿದವಾಗ ಸಗಣಿಯನ್ನು ಮಾರಾಟ ಮಾಡಬಹುದು, ಮಾರ್ಕೆಟ್ ಇದೆ ಒಳ್ಳೇದು, ಮಾಡಬಹುದು. ದೊಡ್ಡ ಪ್ರಮಾಣ ಅಂದ್ರೆ ಕನಿಷ್ಠ ಇಷ್ಟಾದ್ರೂ ಇರಬೇಕು ಅಂತ? ಒಂದು 10 ದನಗಳ ಮೇಲಿರ್ಬೇಕು ದೊಡ್ಡ ಪ್ರಮಾಣ ಮಾಡುವಂತವನು. ಯಾವುದೇ ಕಾರಣಕ್ಕೆ 10 ಲೀಟರ್ ಒಳಗೊಂದ ಕರೆಯುವಂತದ್ದು ದಿನಕ್ಕೆ ದನವನ್ನು ಕಟ್ಟಬಾರ್ದು ಅಷ್ಟೇ. 10 ಲೀಟರ್ ಕೆಳಗೆ ಹಾಲು ದಿನಕ್ಕೆ ಹಾಲು ಕರೆಯುವಂತದನ್ನು ಕಟ್ಟಕ್ಕೆ ಹೋಗಬಾರ್ದು, 10 ಲೀಟರ್ ಮೇಲಿರ್ಬೇಕು, ಲಾಭದಾಯಕ. ಹಂಗಾದ್ರೆ ಎಂತ ತಳಿ ಒಳ್ಳೇದು? ಎಚ್ ಎಫ್ ಇದೆ, ಜರ್ಸಿ ಇದೆ, ಯಾವ್ದನ್ನು ಮಾಡಬಹುದು ಒಳ್ಳೆಯದು. ಅಲ್ಲಿ ಕರುಗಳಿಗೂ ಹಾಲು ಕೊಡಬೇಕಾಗುತ್ತೆ? ಹೌದು, ಕರುಗಳಿಗೆ 3 ತಿಂಗಳ ಕನಿಷ್ಠ 3 ತಿಂಗಳ ಹಾಲು ಕೊಡಬೇಕು. ಕರುವಿನ ಬ್ರೀಡ್ ನೋಡಿ, ಹೊತ್ತಿಗೆ 2 ಲೀಟರ್ ಕೊಡುವಂತ ಬ್ರೀಡ್ಗಳು ಬರ್ತವೆ ನಮ್ಮಲ್ಲಿ. ದಿನಕ್ಕೆ 4 ಲೀಟರ್ ಹಾಲು ಅದಕ್ಕೆ ಬೇಕಾಗ್ತದೆ. ದಿನಕ್ಕೆ 2 ಲೀಟರ್ ಸಣ್ಣ ಬ್ರೀಡ್ ಆಯ್ತು ಅಂದ್ರೆ 2 ಲೀಟರ್ ಕೊಟ್ಟರು ಸಾಕಾಗ್ತದೆ. ಆ ತರದಲ್ಲಿ 3 ತಿಂಗಳ ಹಾಲು ಕೊಟ್ಟರು ಸಾಕು, ಮತ್ತೆ 2-2.5 ತಿಂಗಳ 3 ತಿಂಗಳ ಹಾಲು ಕೊಟ್ಟರು ಸಾಕು. ಅದ್ರ ಮೇಲೆ ನಾವು ಅವಶ್ಯಕತೆ ಇಲ್ಲ, ಅದು ನಾವು ಕೊಟ್ಟು ಕುಡ್ಕೊಂತ ಹೋಗ್ಬಿಟ್ರೆ ನಮಗೆ ಹಾನಿ ಆಗ್ತದೆ ಅಷ್ಟೇ. ಈ ಎಚ್ ಎಫ್ ಜರ್ಸಿ ಅಂದ್ರೆ ಅವು ಹೊಸದಾಗಿ ತರಬೇಕಾದ್ರೆ ಅವ್ರ ರೇಟ್ ನೋಡ್ಕೊಂಡಾಗ? ಹೌದು, ಅಂದ್ರೆ ಅದು ರೇಟ್ ಅಂದ್ರೆ ಈಗ ಏನಾಗಿದೆ ಅಂದ್ರೆ ನಾವು ಖರೀದಿ ಮಾಡುವಂತದ್ದು ಹಾಲು ಯಾವ ತರ ಇದೆ, ಮತ್ತದು ಎಷ್ಟನೇ ಕರ ಹಾಕುವಂತದ್ದು ಎಷ್ಟನೇ ಕರ, ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗ್ತದೆ. ಆಲ್ಮೋಸ್ಟ್ 1ನೇ ಕರ ಇದೆ, 2ನೇ ಕರ ಇದೆ ಅಂದ್ರೆ ಈಗ 1 ಲೀಟರ್ ಹಾಲು ಕೊಡ್ತದೆ ಅಂದ್ರೆ ಅದಕ್ಕೊಂದು 3,000 ರೂಪಾಯಿ ರೇಟ್ ಮೇಲೆ ಇದೆ, 3,000 ರೂಪಾಯಿ ಇದೆ ಅಂದ್ರೆ 10 ಲೀಟರ್ ಹಾಲು ಇದೆ ಒಂದ್ ದಿನಕ್ಕೆ ಅಂದ್ರೆ ಅದಕ್ಕೊಂದು 30-32 ಸಾವಿರ ರೂಪಾಯಿ ಕೊಡ್ಬೇಕಾಗ್ತದೆ. ಅದೇ ಒಂದು 4 ವರ ಮೇಲಾಯ್ತು ಅಂದ್ರೆ ಅದ್ರ ರೇಟ್ 20-22 ಸಾವಿರ ರೂಪಾಯಿ ಅದರ ರೇಟ್ ಆಗ್ಬೋದು. ಕರು ಎಷ್ಟು ಹಾಕಿದೆ ಅನ್ನೋದ್ರ ಮೇಲೆ ರೇಟ್ ನಿಗದಿ ಆಗ್ತದೆ, ಮತ್ತೆ ಹಾಲು ಎಷ್ಟು ಕೊಡುತ್ತೆ ಅನ್ನೋದ್ರ ಮೇಲೆ ರೇಟ್ ನಿಗದಿ ಆಗುತ್ತೆ. ಖರೀದಿ ಮಾಡೋ ಗೊತ್ತಾಗುತ್ತಾ? ಅದು ಹೌದು, ಸಾಧಾರಣ ಹಾಗೆ 1-2 ಲೀಟರ್ ಹೆಚ್ಚು ಕಮ್ಮಿ ಆಗಬಹುದು, ಗೊತ್ತಾಗುತ್ತೆ. ಅದ್ರ ಸೈಜ್ ಮೇಲೆ ಹಾಲು ಬರ್ತದೆ, ಮತ್ತೆ ಅದ್ರ ಬ್ರೀಡ್ ಹೆಂಗ್ ಇರ್ತದೆ ಅದ್ರ ಮೇಲೆ ಹಾಲು ಬರ್ತದೆ, ಅದ್ರ ಮೇಲೆ ಗೊತ್ತಾಗುತ್ತೆ. ಏನ್ ಗಮನಿಸ್ಬೇಕು ಖರೀದಿ ಮಾಡುವಂತ ಸಂದರ್ಭ? ಖರೀದಿ ಮಾಡೋದು ಒಂದೇದಾಗಿ ಆಕಳನ್ನು ನೋಡ್ಬೇಕಾದ್ರೆ ಕೆಚ್ಚಲ ಹೆಂಗಿದೆ, ಮೊಳೆ ತೊಟ್ಟುಗಳು ಹೇಗಿದೆ ಅದನ್ನು ನೋಡ್ಬೇಕು. 4 ಮೊಳೆ ತೊಟ್ಟುಗಳು ಒಂದೇ ಸಮತಳದಲ್ಲಿ ಇರಬೇಕು. ನೆಲದ ನಿಂತಾವಾಗ ನೆಲದಿಂದ ಎಷ್ಟು ಹೈಟಿಗೆ ಇದೆಯೋ ಒಂದು ತೊಟ್ಟು ಅಷ್ಟು ಅದೇ ಹೈಟಿಗೆ ಇರಬೇಕು. ಒಂದು ಸಣ್ಣ ಒಂದು ದೊಡ್ಡ ಉಳಿತು ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕೆ ಖರೀದಿ ಮಾಡಬೇಡಿ, ಆ ಸಣ್ಣ ಇದ್ರಲ್ಲಿ ಹಾಲು ಕಡಿಮೆ ಬರ್ತದೆ. ಮತ್ತೆ ಬೆನ್ನು ಕುತ್ತಿಗೆಯಿಂದ ಬೆನ್ನು ಬಾಲದವರೆಗೂ ಒಂದೇ ಲೆವೆಲ್ ಇರಬೇಕು, ಅದು ಎಲ್ಲೂ ಏರ್ಬಾರ್ದು ಎಲ್ಲೂ ಇಳಿಬಾರ್ದು. ಅಂತ ದನಗಳನ್ನ ಆಯ್ಕೆ ಮಾಡ್ಕೊಂಡಾಗ ಹಾಲು ಒಳ್ಳೆ ಬರುತ್ತೆ. ಕಣ್ಣು ಹಿಂಗೆ ಇರ್ಬೇಕು, ಬಣ್ಣ ಹಿಂಗೆ ಇರ್ಬೇಕು? ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ಇಲ್ಲ. ಎಚ್ಎಫ್ ಆದ್ರೆ ಕಪ್ಪು ಬಿಳಿ ಬರ್ತದೆ, ಇದ್ರ ಕಪ್ಪು ಬರ್ತದೆ. ಜರ್ಸಿ ಆದ್ರೆ ಕಂದು ಬಣ್ಣದಿಂದ ಬರುತ್ತೆ. ಅವುಗಳನ್ನು ನೋಡ್ಕೋಕಾದ್ರೆ ವಿಶೇಷ ಕಾಳಜಿ ಏನು ವಹಿಸ್ಬೇಕಾ? ಸ್ವಲ್ಪ ದಿವಸ ಅದು ನಾವು ತಂದ ಅವು ನೋಡ್ಲೇಬೇಕಾಗ್ತದೆ. ಆ ತರದಲ್ಲಿ ಕಡೆ ನಮ್ಮ ಇಲ್ಲಿ ವಾತಾವರಣಕ್ಕೆ ಸೆಟ್ ಆದ್ಮೇಲೆ ಆ ತರ ಏನು ನೋಡ್ಬೇಕಂತ ಏನು ಇಲ್ಲ. ಹೊರಗಡೆ ಮೇಲಿಕ್ಕೂ ಬಿಡಬಹುದು, ನಮ್ದೆಲ್ಲ ಹೊರಗಡೆ ಮೇಲಿಕ್ ಬಿಡ್ತೇವೆ ನಾವು. ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ 12 ಗಂಟೆವರೆಗೆ ಮೇಲಿಕ್ ಬಿಡ್ತೇವೆ, ಅಂದ್ರೆ ಕಂಪೌಂಡ್ ಒಳಗಡೆನೆ ನಿಂತ್ಕೊಂಡು ಬರ್ತಾವೆ. ಮತ್ತೇನು ಬೇಕಂತ? ಅಷ್ಟು ಹಾಕು, ಒಂದ್ ಸ್ವಲ್ಪ ಎಕ್ಸಸೈಸ್ ಆಗ್ತದೆ. ಬೆಳಗಿನ ಟೈಮ್ ಬಿಟ್ರೆ ಅದು ಒಳ್ಳೇದೇ. ಹಸಿ ಮೇವು ಒಳ್ಳೇದು, ಒಣ ಮೇವು ಒಳ್ಳೇದು? ನಮ್ದು ಹಸಿ ಮೇವು. ಎಲ್ಲಾ ಟೈಮಲ್ಲಿ ಸಿಗುತ್ತಾ ಹಸಿ ಮೇವು? ಎಲ್ಲಾ ಟೈಮ್, ಮಳೆಗಾಲ ಬೇಸಿಗೆ ಎಲ್ಲ ಹಸಿ ಮೇವು ಇದೆ. ತೋಟ ಇರೋದ್ರಿಂದ ನಾವು ಅಡಿಕೆ ಸೋಗೇನು ಅದಕ್ಕೆ ಬಳಕೆ ಮಾಡ್ತೇವೆ. ಅಡಿಕೆ ಸೋಗೇನು ನಾವು ಚಾಪ್ ಕಟ್ಟರ್ ಮೂಲಕ ಕಟ್ ಮಾಡಿ ಅದನ್ನ ಅದಕ್ಕೆ ಬಳಕೆ ಮಾಡ್ತೇವೆ. ಒಂದ್ ಟೈಮ್ ನಮ್ದು, 2 ಟೈಮ್ ಫಾರ್ಮುಲನ್ನು ಕೊಡ್ತೇವೆ, ಸಾಕಾಗ್ತದೆ. ಈ ಅಡಿಕೆ ಇದನ್ನು ತಿಂತವ ಸರಿಯಾಗಿ? ಹೌದೌದು, ಅಡಿಕೆ ಅದು ಇವತ್ತು ಬಿದ್ದ ಹಾಳೆಯನ್ನು ಇವತ್ತು ಬಳಸಿದ್ರೆ ಒಳ್ಳೆ ತಿಂತವೆ. ಒಂದು ಚೂರನ್ನು ಬಿಡುದಿಲ್ಲ, ಚಾಪ್ ಮಾಡಿ ಹಾಕಿದವ ಒಂದು ಇದನ್ನು ಬಿಡುದಿಲ್ಲ. ಒಣ ಹುಲ್ಲಿಗಿಂತ ಚೆನ್ನಾಗಿ ತಿಂತಾವ. ಇಷ್ಟೆಲ್ಲ ಕೊಟ್ಟರು ಹಿಂಡಿ ಯಾಕೆ ಕೊಡ್ಬೇಕು ನಾವು? ಅಲ್ಲ, ಅದು ಪೋಷಕಾಂಶಗಳು ಬೇಕಲ್ಲ, ಅದಕ್ಕೆ ಬಾಡಿ ಮೇಂಟೆನೆನ್ಸ್ ಮಾಡಲಿಕ್ಕೆ ಮತ್ತು ಹಾಲಿನ ಇಳುವರಿಗೆ ಅದ್ರ ಪೋಷಕಾಂಶಗಳು ಬೇಕಾಗ್ತದೆ. ಅದೆಲ್ಲ ಪೋಷಕಾಂಶಗಳು ಒಣ ಹುಲ್ಲು, ಹಸಿ ಹುಲ್ಲು ಮತ್ತೆ ನಮ್ಮ ಅಡಿಕೆ ಸೋಗಿಲಿ ಇರುವುದಿಲ್ಲ. ಅದಕ್ಕೆ ಪ್ರಮಾಣದಿಂದ ಹಿಂಡಿ ಭೂಸ ಕೊಡ್ಲೇಬೇಕಾಗ್ತದೆ. ಮತ್ತೆ ಅದಕ್ಕೆ ಗುಣಮಟ್ಟ ಬರಬೇಕಾಗಿತ್ತು ಅಂದ್ರೆ ಏನು? ಹಾಲಿನ ಗುಣಮಟ್ಟ, ಹಾಲಿನ ಗುಣಮಟ್ಟ ಬರಬೇಕಂದ್ರೆ ಹಿಂಡಿ ಕೊಡ್ಬೇಕು. ಒಂದು ಕ್ಯಾಲ್ಸಿಯಂ ಪೌಡರ್ ಅನ್ನ ನಾವು ಕಂಟಿನ್ಯೂಸ್ ಆಗಿ ಬಳಸಲೇಬೇಕು. ನಾವು ಹೈಬ್ರಿಡ್ ತಳಿಗಳನ್ನ ಮಾಡಿದ್ಮೇಲೆ ಕ್ಯಾಲ್ಸಿಯಂ ಪೌಡರ್ನ ಕಂಟಿನ್ಯೂಸ್ ಆಗಿ ಬಳಸಲೇಬೇಕು. 365 ದಿವಸನೂ ಬಳಸ್ಬೇಕು 2 ಟೈಮ್. ಅಂದ್ರೆ ಹಾಲಿನ ಇಳುವರಿನೂ ಚೆನ್ನಾಗಿರ್ತದೆ, ಅವು ಬಾಡಿ ಮೇಂಟೆನೆನ್ಸ್ ಉಳಿತದೆ, ಸರಿಯಾದ ಟೈಮಿಗೆ ಗಬ್ಬನೂ ಧರಿಸ್ತದೆ. ಹಾಲಿನಲ್ಲಿ ಏನು ಪೋಷಕಾಂಶಗಳು ಇರಬೇಕು ಅವಷ್ಟು ಇರಬೇಕಂದ್ರೆ ಕ್ಯಾಲ್ಸಿಯಂ ಪೌಡರ್ನ ಕೊಡಲೇಬೇಕು. ಅದು ಹೇಗೆ, ಎಲ್ಲಿ ಸಿಗುತ್ತೆ? ಈಗ ನಮಗೆ ನಮ್ಮ ನಂದಿನಿ ಡೇರಿ ಅವರಿಂದ ಸಪ್ಲೈ ಆಗ್ತದೆ. ಒಂದು 10 ಲೀಟರ್ ಹಾಲು ಕೊಡುವಂತ ನಾವು 50-60 ಗ್ರಾಮ್ ಪರ್ ಡೇ ಕೊಡ್ಲೇಬೇಕು. ಯಾಕಂದ್ರೆ ಕೊಡ್ಲಿಲ್ಲ ಅಂದ್ರೆ ಅದು ಕ್ಯಾಲ್ಸಿಯಂ, 1 ಲೀಟರ್ ಹಾಲಿನಲ್ಲಿ 3 ಗ್ರಾಮ್ ಕ್ಯಾಲ್ಸಿಯಂ ಇರ್ತದೆ. ನಾವು ಈಗ ಟ್ರೈನಿಂಗ್ ಆಗೋಕ್ಕಿಂತ ಪೂರ್ವದಲ್ಲಿ ಹಾಲಂದ್ರೆ ಎಲ್ಲಾನು ಒಂದೇ ಅಂತ ತಿಳಿದಿದ್ವಿ ನಾವು. ಆದ್ರೆ ನಮ್ಮ ಕಡೆಗೆ ನಾವು ಟ್ರೈನಿಂಗ್ ಆದ್ಮೇಲೆ ಅದನ್ನ ಸ್ಟಡಿ ಮಾಡಿದ್ಮೇಲೆ ಗೊತ್ತಾಯ್ತು, ಹಾಲು ಅಂದ್ರೆ ಎಲ್ಲ ಒಂದೇ ತರ ಇರೋದಿಲ್ಲ, ಆಕಳಿಗೆ ಏನು ಪ್ರಾಬ್ಲಮ್ ಆಗ್ತದೆ ಎಲ್ಲವನ್ನು ತಿಳ್ಕೊಂಡ್ವಿ. 1 ಲೀಟರ್ ಹಾಲಲ್ಲಿ 3 ಗ್ರಾಮ್ ಕ್ಯಾಲ್ಸಿಯಂ ಇರ್ತದೆ. ಒಂದು ದನ ಕೊಡುವಂತ ಪ್ಯೂರ್ ಹಾಲ್ನಲ್ಲಿ 3 ಗ್ರಾಮ್ ಕ್ಯಾಲ್ಸಿಯಂ ಇರ್ತದೆ. ನಾವು ಅದನ್ನ ದನಗಳಿಗೆ 10 ಲೀಟರ್ ಹಾಲು ಕೊಡುವಂತ ದನಕ್ಕೆ 30 ಗ್ರಾಮ್ ಕ್ಯಾಲ್ಸಿಯಂ ಅದ್ರ ಬಾಡಿಯಿಂದ ಹೊರಗಡೆ ಹೋಗ್ತದೆ. ಪರ್ ಡೇ 30 ಗ್ರಾಮ್ ಕ್ಯಾಲ್ಸಿಯಂ ಹೋಗ್ತದೆ. ನಾವು 60 ಗ್ರಾಮ್ ಕ್ಯಾಲ್ಸಿಯಂ ಪೌಡರ್ ಅನ್ನ ಅದಕ್ಕೆ ಅಡಿಷನಲ್ ಆಗಿ ಕೊಟ್ಟಾಗ ಅದರಲ್ಲಿ 100% ಕ್ಯಾಲ್ಸಿಯಂ ಇರುವುದಿಲ್ಲ, ಬೇರೆ ಎಲ್ಲ ಮಿನರಲ್ಸ್ ಗಳು ಇರ್ತವೆ. ಆದ್ರಿಂದ ಅದಕ್ಕೊಂದು 30 ಗ್ರಾಮ್ ಬಾಡಿಗೆ ಸರಿಯಾಗಿ ಸೆಟ್ ಆಗ್ತಾ ಇರ್ತಾರೆ. 60-70 ಗ್ರಾಮ್ 100 ಗ್ರಾಮ್ ಅಂಕಿಗೂ ಕೊಡ್ಬೇಕಾಗ್ತದೆ ದೊಡ್ಡದನ್ನಾದ್ರೆ. ಬೈ ಚಾನ್ಸ್ ನೀವು ಕೊಡ್ಲಿಲ್ಲ ಅಂದ್ರೆ ಹಾಲಲ್ಲಿ 3 ಗ್ರಾಮ್ ಬಂದೇ ಬರ್ತದೆ, ಪ್ರತಿ ಲೀಟರ್ ಹಾಲಲ್ಲಿ 3 ಗ್ರಾಮ್ ಕ್ಯಾಲ್ಸಿಯಂ ಬಂದೇ ಬರ್ತದೆ. ಅದು ತನ್ನ ಎಲುಬಿನಿಂದ ಬಿಟ್ಕೊಡ್ತದೆ, ಅವಾಗ ದನ ವೀಕ್ ಆಗಿ ಬಂದ್ಬಿಡ್ತದೆ, ಕ್ಯಾಲ್ಸಿಯಂ ಕೊರತೆ ಆಗ್ಬಿಡ್ತದೆ ದನಗಳಿಗೆ. ಕಡೆ ಗಬ್ಬ ಕಟ್ಟುವುದಿಲ್ಲ, ಆಕು ವೀಕ್ ಆಗಿ ಬಂದ್ಬಿಡ್ತದೆ. ಪೌಡರ್ ರೂಪದಲ್ಲಿ ಇರುತ್ತೆ, ಪೌಡರ್ ರೂಪದಲ್ಲಿ ಕೊಡ್ಬೇಕು. ಕಂಟಿನ್ಯೂ ಆಗಿ ಕೊಡೋದಿದ್ರೆ ಪೌಡರ್ ರೂಪದಲ್ಲಿ ಕೊಡ್ಬೇಕಾಗ್ತದೆ. ನೀವು ಕೊಡ್ಲಿಲ್ಲ ಅಂದ್ರೆ ಲಾಸ್ಟಿಗೆ ಇಂಜೆಕ್ಷನ್ ಮೂಲಕ ಅದಕ್ಕೆ ಡಾಕ್ಟರ್ ತರಿಸಿ ಮತ್ತು ಖರ್ಚು ಹೆಚ್ಚು ಬರ್ತದೆ, ಅದನ್ನು ಮಾಡ್ಲೇಬೇಕಾಗ್ತದೆ ಅನಿವಾರ್ಯ. ಆಕಳ ಹತ್ರ ಎದ್ರೆ ನಿಲ್ಲಕ್ ಆಗುದಿಲ್ಲ, ಒಂದು ಕಾಲದಲ್ಲಿ ನಿಲ್ಲಕ್ ಆಗುದಿಲ್ಲ, ಹಿಂಗೆಲ್ಲ ಸಮಸ್ಯೆಗಳು ಬಂದ್ಬಿಡ್ತು. ಈ ಫ್ಯಾಟ್ ಕಂಟೆಂಟ್ ಹಾಲಿನೊಳಗೆ ಹೆಚ್ಚು ಕಡಿಮೆ ಆಗುತ್ತೆ ಅಲ್ಲಿ ಕಾರಣ ಏನು? ಇಲ್ಲ ಸರ್, ಅದು ಆ ತರ ನಾವು ಕ್ಯಾಲ್ಸಿಯಂ ಪೌಡರ್ ಗಳನ್ನು ಕಾಣಲ್ಲ. ಸಾಧಾರಣವಾಗಿ ಬೇರೆ ರೈತರು ನಾವು ಒಂದು ಕೊಡುವ ಹಾಲಿನೊಳಗೆ ಇದನ್ನ ಬೇರೆ ಇರುತ್ತೆ, ನೀವು ಕೊಡುವ ಹಾಲಿನೊಳಗೆ ಇರುತ್ತೆ, ಇನ್ನೊಬ್ರು ಕೊಡುವ ಹಾಲಿನಲ್ಲಿ ಫ್ಯಾಟ್ ಕಂಟೆಂಟ್ ಹೆಚ್ಚು ಕಡಿಮೆ ಆಗಿರುತ್ತೆ. ಒಂದು ಆಕಳ ಹೈನ ಕರ ಹಾಕಿದಾವಾಗ ಫ್ಯಾಟ್ ಕಂಟೆಂಟ್ ಕಡಿಮೆ ಇರ್ತದೆ, ಸ್ವಾಭಾವಿಕ. ಅದು ಅದು ಕರ ಹಾಕಿ 1-2 ತಿಂಗಳ ಆದ್ಮೇಲೆ ಅದು ಆಕಳಲ್ಲಿ 3.5-4% ವರೆಗೆ ಫ್ಯಾಟ್ ಬರ್ತದೆ. ಒಮ್ಮೆಲೆ 6% 5.5-6% ಫ್ಯಾಟ್ ಬರ್ತದೆ. ಗಬ್ಬ ಧರಿಸಿ ಫುಲ್ ಗಬ್ಬ ಆಗಿ 5-6 ತಿಂಗಳ ಆದ ನಂತರ ಅದು 7 ಫ್ಯಾಟ್ ಹಂಗೆಲ್ಲ ಹೋಗ್ತದೆ. ಆಗ ಎಮ್ಮೆದು ಆಕಳದ್ದು 4-5, 4.5-5 ಹೋಗ್ತದೆ. ಮತ್ತೆ ಅಂದ್ರೆ ರೈತರಂದ್ರೆ ಈಗ ನೀರು ಹಾಕೋದ್ರಿಂದ ಫ್ಯಾಟ್ ಕಂಟೆಂಟ್ಗಳು ಹೋಗ್ಬಿಡುತ್ತೆ, ಕಡಿಮೆ ಕ್ವಾಲಿಟಿಯನ್ನ ಹೋಗ್ಬಿಡುತ್ತೆ. ಈಗ ನೀವು ಕೊಂಡ್ಕೊಳ್ಳುವಾಗ ಕೆಎಂಎಫ್ ಕೇಂದ್ರದಲ್ಲಿ ಅದರ ರೇಟ್ ಹೆಂಗ್ ಫಿಕ್ಸ್ ಮಾಡ್ತೀರಿ? ಅದ್ರ ಮೇಲೆ ಈಗ ನಮಗೆ ರೇಟ್ ಇರುವಂತದ್ದು ಫ್ಯಾಟಿಗೆ ರೇಟ್ ಇದೆ, ಆಲ್ರೆಡಿ ರೇಟ್ ಇರುವಂತದ್ದು ಫ್ಯಾಟಿಗೆ ರೇಟ್ ಇದೆ. ಆದರೆ ನಾವು ಸೊಸೈಟಿಯನ್ನು ನಡೆಸಿಕ್ ಮಾಡಿ 11 ವರ್ಷ ಆಯ್ತು. ಇಂದಿನ ವರೆಗೂ 11 ವರ್ಷದಲ್ಲಿ ನಾವು ರೈತರು ಎಷ್ಟು ಜನ ಒಂದು 8-10 ಜನ ಕೂಡ ಮಾಡಿದಂತ ಒಂದು ಸಂಸ್ಥೆ ಅದು. ಇಂದು ಅಷ್ಟು ಜನ ನಾವು ಹಾಲಾಗ್ತಾ ಇದ್ದೇವೆ. ಮತ್ತೆ ಅಂದ್ರೆ ಇಂದಿನವರೆಗೂ ನಾವು ಫ್ಯಾಟ್ ಅನ್ನ ಚೆಕ್ ಮಾಡಲಿಲ್ಲ ರೈತರಿಂದ. ನಂಬಿಕೆ ಮೇಲೆ ವ್ಯವಹಾರ, ನಾವು ನೀರು ಹಾಕೊಂಡು ನಾವು ಹೇಳೇ ಬಿಡ್ತೇವೆ, ನೀವು ನೀರು ಹಾಕಬಾರ್ದು, ಹಿಂಗಿದೆ ಫ್ಯಾಟ್ ನಮ್ದು. 1 ವರ್ಷ ನಾವು ಡೈರಿಯನ್ನು ನಡೆಸಿದಾಗ ನಮ್ಗೆ ಗೊತ್ತಾಗ್ತದೆ ಸಾಧಾರಣ ಈ ವರ್ಷ ಇಷ್ಟು ಲಾಭಕ್ಕೆ ಬರಬಹುದು ನಮ್ಮ ಸೊಸೈಟಿ. ಅವಾಗ ಅಕ್ಟೋಬರ್ ನಂತರ ನಾವು 6 ತಿಂಗಳು ಆದ ನಂತರ ನಮ್ದು ಇಯರ್ April 1 ಸ್ಟಾರ್ಟ್ ಆಗ್ತದೆ, March 31 ಏರ್ ಮುಗಿತದೆ. ನಾವೇನ್ ಮಾಡ್ತೇವೆ, ಅಕ್ಟೋಬರ್ ತಿಂಗಳಿಂದ ನಮ್ದು ಸೊಸೈಟಿ ಒಳ್ಳೆ ರೀತಿ ನಡೀತಾ ಇದೆ ಅಂತ ಗೊತ್ತಾದ್ರೆ April ರೇಟ್ ಅನ್ನು ನಾವು ಎಕ್ಸ್ಟ್ರಾ ಕೊಟ್ಬಿಡ್ತೇವೆ ರೈತರಿಗೆ. ಅಂದ್ರೆ ಲಾಭವನ್ನು ನಾವು ಸೊಸೈಟಿಗೆ ಮಾಡ್ತಾ ಇಲ್ಲ, ರೈತರಿಗೆ ಮಾಡ್ತೇವೆ. ಯಾಕಂದ್ರೆ ನಾವು ಒಂದು ಇಂಟ್ರೆಸ್ಟ್ ತಗೊಂಡು ಆ ದಂಧೆಯನ್ನು ಮಾಡ್ತಾನೆ, ನಮಗೆ ಮತ್ತೆ ಹಾಲು ಹೆಚ್ಚಿಗೆ ಬರ್ತದೆ ರೈತ. ಯಾಕಂದ್ರೆ ಸೊಸೈಟಿ ಲಾಭಕ್ಕೆ ತಂದ್ರೆ ನಾಳೆ ಇಲೆಕ್ಷನ್ ಅದು ಇದ್ದು ಅಂತ ಬಂದು ನಮಗೆ ರಿಸ್ಕ್ ಆಗ್ಬಿಡ್ತದೆ. ಅದು ಬೇಡ, ರೈತ ದುಡ್ಡಂತ ದುಡ್ಡನ್ನು ರೈತರಿಗೆ ಕೊಡ್ತೇವೆ ನಾವು. ಸೊಸೈಟಿಯನ್ನು ದೊಡ್ಡ ಮಟ್ಟದಲ್ಲಿ ಲಾಭಕ್ಕೆ ತರುವಂತ ಪ್ರಯತ್ನ ಮಾಡುವುದಿಲ್ಲ. ಆ ತರದಲ್ಲಿ ನಂಬಿಕೆ ಮೇಲೆ ವ್ಯವಹಾರ. ಈಗ ನಮ್ದು ಒಂದು 7-8 ವರ್ಷದಲ್ಲಿ ಇನ್ನೂ ಅಂತ ಒಂದು ದಿವಸ ಕ್ವಾಲಿಟಿ ಇಲ್ಲದೆ ಹಾಲು ಅಂತ ನಮ್ಗೆ ಇನ್ನೂ ಬರಲಿಲ್ಲ. ಆ ತರದಲ್ಲಿ ಅದು ನಮ್ಗೆ ಚೆಕ್ ಆಗ್ತದೆ, ಅದಕ್ಕೆ ಏನ್ ಕ್ವಾಲಿಟಿ ಬರಬೇಕು ಅದೇ ಕ್ವಾಲಿಟಿ ನಮ್ಗೆ ಬರ್ತಾ ಇದೆ, ಏನು ತೊಂದರೆ ಆತ ಇಲ್ಲ ನಮ್ಗೆ. ಆ ತರದ್ದು ಎಷ್ಟು ಹಾಲು ಸಂಗ್ರಹಿಸ್ತೀರಿ? ಪ್ರತಿದಿನ ಒಂದು 200 ಲೀಟರ್ ಹಾಲನ್ನ ಇದು ಮಾಡೋದು. ಮುಂಜಾನೆ ಸಂಜೆ ಎರಡು ಸೇರಿ? ಸರಿ, ಮುಂಜಾನೆ 120, ಸಂಜೆ 1-80 ಲೀಟರ್ ಹಾಲನ್ನು ಕಲೆಕ್ಷನ್ ಮಾಡ್ತಾರೆ. ಅವ್ರು 2 ಹೊತ್ತು ಬರ್ತಾರೆ ಕಲೆಕ್ಷನ್ಗೆ? ಹಾ, 2 ಹೊತ್ತು ಕಲೆಕ್ಷನ್ ಬರ್ತಾರೆ. ಈಗ ಹೆಚ್ಚಿನ ಲಾಭ, ಹೆಚ್ಚುವರಿ ಲಾಭ ರೈತರಿಗೆ ಬಿಟ್ಕೊಡ್ತೀವಿ ಅಂತಿರಲ್ಲ, ಅದು ಹೇಗೆ? ಈಗ ನಾವೇನಾದ್ರು ಕಮಿಟಿ ಇಲೆಕ್ಷನ್ ಒಂದು ಬಾಡಿ ಇರ್ತದೆ ನಮ್ಮ ಸೊಸೈಟಿ, ಅದು ಏನಂದ್ರೆ ಈ VSS ಹಂಗಿರ್ತದೆ, ಅದೇ ನಮ್ದು ಕೋಆಪರೇಟಿವ್. ಇದರಲ್ಲಿ ಇದು ಸಂಸ್ಥೆ ಮತ್ತೆ ಬೈಲಾದಲ್ಲಿ ಏನು ಬದಲಾವಣೆಗಳು ಇಲ್ಲ ನಮ್ಗೆ ಸಣ್ಣಾಗಿದ್ರು. ಆದರೆ ನಾವೇನ್ ಮತ್ತೆ ಒಂದು ಕಮಿಟಿಯ ಟರವನ್ನ ಪಾಸ್ ಮಾಡ್ತೇವೆ, ಹಿಂಗಿದೆ ನಾವು ರೈತರಿಗೆ 1 ರೂಪಾಯಿ ಹೆಚ್ಚಿಗೆ ಕೊಡ್ತೇವೆ. ಕಮಿಟಿಯ ನಿರ್ಧಾರವೇ ಅಂತಿಮ, ಅದಕ್ಕೆ ಮತ್ತೆ ಯಾರು ತಕರಾರು ಮಾಡುವಂಗಿಲ್ಲ. ಅದರಿಂದ ಹೆಚ್ಚಿಗೆ ಅವ್ರಿಗೆ ಕೊಡ್ತೇವೆ, ಏನ್ ತೊಂದರೆ ಆಗಲ್ಲ. ನಮ್ KMF ನಿಂದ 24, ಈಗ ನಮ್ಗೆ ಆಲ್ರೆಡಿ ನಡೀತಾ ಇರೋದು 24 ರೂಪಾಯಿ 22 ಪೈಸ 1 ಲೀಟರ್ಗೆ. ನಾವು ಈಗಾಗಲೇ April 1 25 ರೂಪಾಯಿ ಕೊಡ್ತಾ ಇದ್ದೇವೆ ರೈತರಿಗೆ. ಆ ತರದ ನಡಿ ನಮಗಿರುವಂತದ್ದು 1 ಲೀಟರ್ ಹಾಲಿಗೆ 60 ಪೈಸ ಮಾರ್ಜಿನ್, ಸಂಸ್ಥೆಗೆ ಇರುವಂತದ್ದು ಅವ್ರು ಕೊಡುವಂತದ್ದು 60 ಪೈಸ ಮಾರ್ಜಿನ್. ಅದನ್ನ ನಾವು ಅದನ್ನು ರೈತರಿಗೆ ಕೊಡ್ತಾ ಇದ್ದೇವೆ. ಆ ತರ ಎಮ್ಮೆ ಹಾಲು ಬರ್ತಾ ನಿಮ್ಮಲ್ಲಿ? ML ಕಡಿಮೆ ಸರ್, ಎಮ್ಮೆ ನಾವು ರೈತರಿಗೆ ಕಟ್ಟುದೇ ಬೇಡ ಅಂತ ಹೇಳ್ಬಿಡ್ತೇವೆ ನಮ್ಮ ಡೈರಿ ಒಳಗೆ. ಯಾಕೆ? ಅದು ಯಾವುದೇ ಪರಿಸ್ಥಿತಿಯಲ್ಲಿ ವರ್ಕೌಟ್ ಆಗುದಿಲ್ಲ ಸರ್, ರೈತರಿಗೆ ಹಾನಿ ಆಗ್ತದೆ. ಅಂದ್ರೆ ನಮ್ಗೆ ಇಲ್ಲಿ ಎಮ್ಮೆ ಅಂದ್ರೆ ಒಂದು 5-6 ತಿಂಗಳು ಹಾಲು ಕೊಡ್ತದೆ, ಕಡಿಮೆ ಮತ್ತೆ ಪೂರ್ತಿ ಸಾಕ್ಬೇಕಾಗ್ತದೆ ಕೈಲಿಂದ. ನಮ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ವರ್ಕೌಟ್ ಆಗುದಿಲ್ಲ, ಅದರಿಂದ ನಾವು ಎಮ್ಮೆ ಬೇಡ ಅಂದೇ ಹೇಳ್ಬಿಡ್ತೇವೆ. ಆಕಳನೇ ಮಾಡಿ ಹಾಗಾಗಿ ಕಡಿಮೆನೇ ಇಲ್ಲಿ ಸಾಕೋದು? ಹಾ, ಕಡಿಮೆ ಸರ್, ಎಮ್ಮೆ ಕಡಿಮೆ ಸಾಕುವಂತ ಮನೆ ಬಳಕೆಯವ್ರು ಅಷ್ಟೇ ಸಾಕೊಳ್ತಾರೆ ಬಿಟ್ರೆ ಈ ಡೈರಿ ಹಾಕೊಂತಾರೆ ಯಾರು ಎಮ್ಮೆ ಸಾಕೋದಿಲ್ಲ ಸರ್. ಮತ್ತೆ ನಮ್ಮ ಮಲ್ನಾಡ್ ಗಿಡ್ಡ ಆದ್ರೂ ಹಾಲು ಬರ್ತಾವ? ಕಡಿಮೆ ಸರ್, ಬರೋದಿಲ್ಲ. ಯಾಕಂದ್ರೆ ಅದು ಹಾಲು ಕೊಡೋದೇ 1 ಲೀಟರ್ ಸರ್, ಅದನ್ನ ಅವ್ರ ಮನೆಗೆ ಉಪಯೋಗಿಸ್ಕೊಂಡು. ನೀವು ಮಾಡ್ತಾ ಇರುವಂತದ್ದು ರೈತರಾಗಿ ನಿಮ್ಗೆ ಹೈನುಗಾರಿಕೆ ಹೇಗೆ ಲಾಭದಾಯಕ ಅನಿಸಿದೆ? ಈಗ ನಮ್ಗೆ ಹೈನುಗಾರಿಕೆ ಲಾಭ ಅಲ್ಲ, ಅದು ದಿನದ ಖರ್ಚನ್ನ ಅದು ದುಡಿತದೆ. ಯಾಕಂದ್ರೆ ಹಿಂಡಿಗೆ ಬೇಕಾದಂತ ಹಾಲನ್ನ ಮಾಡ್ತದೆ, ಅದ್ರ ಖರ್ಚನ ಏನ್ ನಮ್ ಕೈಲಿಂದ ಬೀಳುವುದಿಲ್ಲ. ಆದರೆ ಅದ್ರ ಗೊಬ್ಬರ ಏನಿದೆಯಾ, ನಾವು ಅಡಿಕೆ ಮರಕ ತೆಂಗಿನ ಮರಕ ಹಾಕುವಾಗ ಆ ಬೆಳೆಯನ್ನ ಈಗ ನಮಗೊಂದು 2 ಕ್ವಿಂಟಲ್ ಬರ್ತಾ ಇರುವಂತದ್ದು ಗೊಬ್ಬರ ಹಾಕದಿದ್ದಾವಾಗ ಆ ಗೊಬ್ಬರ ತಗೊ ಹಾಕಿದಾಗ ಅದು 4 ಕ್ವಿಂಟಲ್ ಬರ್ತದೆ. ಈಗಿನ ಮಾರ್ಕೆಟ್ 40,000 ರೂಪಾಯಿ ಇದೆ, 80,000 ರೂಪಾಯಿ ಒಂದು ವರ್ಷಕ್ಕೆ ಅದು ದುಡ್ಡದ ಲೆಕ್ಕನೇ ಇಲ್ದ ಆ ಬೆಳೆ ಬರುವುದಿಲ್ಲ. ಮತ್ತೆ ಅದು ಕೊಡುವಂತ ಕರುನು ಕೂಡ ಒಂದು ಲಾಭನೇ. ಹೌದು, ಕರ ಲಾಭನೇ, ಆದ್ರೆ ಹೆಣ್ಣುಗರಾದ್ರೂ ಒಳ್ಳೇದು ಒಳ್ಳೇದು. ಆದ್ರೆ ಬಿಸ್ನೆಸ್ ಮೈಂಡ್ ಇಟ್ಟು ಮಾಡಿದವಾಗ ಕರ ಲಾಭದಾಯಕ ಆಗೋದಿಲ್ಲ. ಯಾಕಂದ್ರೆ ಒಂದು ಕರವನ್ನ ಸಾಕಲೇಬೇಕು, 2.5 ವರ್ಷ ಸಾಕಬೇಕು. ಅಲ್ಲಿವರೆಗೆ ಸಾಕುವವರಿಗೆ ಅದಕ್ಕೆ 30,000 ರೂಪಾಯಿ ಮೇಲೆ ಖರ್ಚು ಬರ್ತದೆ. ಅವನು ರೈತ ಹಿಂದೆ ಖರೀದಿ ಮಾಡಿದ್ರು ಸಹ 30,000 ರೂಪಾಯಿ ಅದೇ ಆಕಳು ತನ್ನ ಖರೀದಿ ಮಾಡ್ಕೋಬಹುದು. 2.5 ವರ್ಷ ಕಾಯ್ಬೇಕು. ನಾ ಹೇಳಿದ್ಮೇಲೆ ಒಳ್ಳೆ ಬ್ರೀಡ್ ಆಗಿದ್ರೆ 4 ಲೀಟರ್ ಹಾಲು ಕೊಡಬೇಕು. ಈಗಿನ ಮಾರ್ಕೆಟ್ 4 ಲೀಟರ್ ಅಂದ್ರೆ 120 ರೂಪಾಯಿ ಇತ್ತು. 3 ತಿಂಗಳ ಹಾಲು ಕೊಡ್ಬೇಕಂದ್ರೆ ಒಂದು ಸಾಧಾರಣ ಒಂದು 10,000 ರೂಪಾಯಿ 3 ತಿಂಗಳಲ್ಲೇ ಹಾಲು ಕುಡಿತದ. ಅದನಂತರ ಪ್ರತಿದಿನ 1 ಕೆಜಿ ಹಿಂಡಿ ತಿಂತದೆ. ಅದು ಯಾವುದೇ ಪರಿಸ್ಥಿತಿಯಲ್ಲಿ ಕರನೂ ಲಾಭದಾಯಕ ಅಲ್ಲ. ಆಕಳನ್ನೇ ಖರೀದಿ ಮಾಡಬಹುದು, ಯಾಕಂದ್ರೆ ಮನೆ ಹುಟ್ಟಿದ ಏನು ಮಾಡೋಕ್ಕಾಗೋದಿಲ್ಲ, ಸಾಕೋದೇ ಆ ಪ್ರಶ್ನೆಗಳು. ನಾವು ಹಣನೇ ಇವತ್ತು 100 ರೂಪಾಯಿ ನಾಳೆ 100 ರೂಪಾಯಿ ಖರ್ಚು ಮಾಡಿರ್ತೇವೆ, ಮುಂದೊಂದು ದಿವಸ ಅದು 30,000 ರೂಪಾಯಿ ಅಂದ್ರೆ ಇಡೀ ಗಂಟೆ ಸಿಗ್ತದೆ ಅನ್ನುವಂಥದ್ದು ಒಂದು ಖುಷಿ ಅಷ್ಟೇ. ಹಾಗಾಗಿ ಕರುವನ್ನು ಮಾರಾಕ್ ಬರಲ್ಲ, ಅದನ್ನ ಮನೆಯಲ್ಲಿ ಮತ್ತೆ ಬೆಳೆಸಲೇಬೇಕು. ಬೆಳೆಸಲೇಬೇಕು, ಆ ತರದಲ್ಲಿ ಅದನ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ ಮಾಡುವುದು. ಮತ್ತೇನಂದ್ರೆ ನಮ್ದೇ ಹುಟ್ಟದ ಕರ ನಮ್ಮ ಹತ್ರ ಇದೆ, ಒಳ್ಳೆ ಬ್ರೀಡ್ ಆಗಿದೆ ಅಂದ್ರೆ ಅದನ್ನು 10-12 ವರ್ಷ ತನಕ ನಾವು ಸಾಕಬಹುದು. ಈಗ ನಾವು ಹೊರಗಿಂದ ಖರೀದಿ ಮಾಡಿದ್ರೆ ಒಂದೇ ಕರ ಆಗಿದೆ ಅಂದ್ರೆ ಅದಕ್ಕೆ 2 ಕರ ಆಗಿರ್ತದೆ. ನಂಬಿಕೆ ಮೇಲೆ ವ್ಯವಹಾರ ಇಲ್ಲ, ಈಗ ಹೋಗ್ಬಿಟ್ಟದೆ. ಈಗ ನಿಮ್ದು ಒಂದು ಸಂಘ ಇದೆ, ನಿಮ್ದು ಒಂದು ಹಂತದವರೆಗೆ ಲಾಭದಾಯಕವಾಗಿ ಮಾಡ್ತಾ ಇದೆ. ನೀವು ಆ ಹಿಂಡಿ ತಯಾರು ಮಾಡ್ಕೊಳ್ಳುವಂಥದ್ದು ಹೇಗೆ, ಏನು ಹೆಂಗ್ ಪದ್ಧತಿ ಅಂತ ತಿಳ್ಕೊಂಡು ನಿಮ್ ಸಂಘದಿಂದ ಯಾಕೆ ತಯಾರು ಮಾಡಬಾರ್ದು, ನೀವು ರೈತರಿಗೆ ಕೊಡಬಹುದಲ್ಲ? ಅಲ್ಲ, ಇಲ್ಲೇನಾಗಿದೆ ಅಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಹಿಂಡಿಯನ್ನು ತಯಾರು ಮಾಡೋಕೆ ಕಚ್ಚಾ ಮಾಲುಗಳು ಸಿಗೋದಿಲ್ಲ ನಮ್ಮಲ್ಲಿ. ಜೋಳನ ಹತ್ತಿ ಕಾಳು ಹಿಂಡಿನ ಅವನ್ನು ಖರೀದಿ ಮಾಡೋಕೆ ನಾವು ಘಟ್ಟದ ಮೇಲೆ ಹೋಗ್ಬೇಕು. ಅವಾಗ ನಮಗೆ ಅದು ಮತ್ತು ತುಟಿ ಆಗ್ತದೆ. ನಮ್ಮ ಕೆಎಂಎಫ್ನವರು ಒಳ್ಳೆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾರೆ, ಆ ಥರದಲ್ಲಿ ಮೇಂಟೈನ್ ಮಾಡಿ ಹಿಂಡಿಯನ್ನು ಕೊಡ್ತಾರೆ, ನಮ್ಗೆ ಅದು ಕಡಿಮೆ ಆಗ್ತದೆ. ಮತ್ತೆ ನಾವು ದುಡ್ಡು ಹಾಕುವಂಥದ್ದು ಇರುವುದಿಲ್ಲ, ಅವ್ರು ಕೊಡ್ತಾರೆ ನಮ್ಮ ಹಾಲಲ್ಲಿ ನೋಡ್ಕೊಳ್ತಾರೆ ಅವರು. ಆ ಥರದಲ್ಲಿ ಆಗ್ತದೆ, ಕಚ್ಚಾ ಮಾಲುಗಳು ಸಿಗೋದಿಲ್ಲ ನಮ್ಗೆ. ಹಂಗಾಗಿ ಇಲ್ಲಿ ತಯಾರು ಮಾಡೋದು ಭಾಳ ಕಷ್ಟ. ಬಲ್ಕ್ ಅಲ್ಲಿ ಖರ್ಚು ಖರೀದಿ ಮಾಡ್ಕೊಂಡ್ಬರಕ್ಕಾಗಲ್ಲ. ಅಲ್ಲ, ಯಾವ್ದು ಖರೀದಿ ಮಾಡಿದ್ರು ನಾವು ಬಂಡನ್ನ ಹಾಕ್ಲೇಬೇಕಲ್ಲ, ದುಡ್ಡನ್ನ ಬಳಸಬೇಕಾಗುತ್ತೆ. ಆ ಪರಿಸ್ಥಿತಿಯಲ್ಲಿ ಯಾವುದೇ ಸೊಸೈಟಿಗಳು ಇರುವುದಿಲ್ಲ. ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ 1.5-2 ತಿಂಗಳವರೆಗೆ ಕಾಯುವಂತ ಪರಿಸ್ಥಿತಿ ತಾಳ್ಮೆಯಲ್ಲಿ ಯಾವುದೇ ಸೊಸೈಟಿಗಳು ಇರುವುದಿಲ್ಲ. ಸಣ್ಣ ಪ್ರಮಾಣದ ಸೊಸೈಟಿಗಳಾಗಿರ್ತವೆ. ಒಟ್ಟಾರೆ ಏನ್ ಹೇಳ್ತೀರಿ, ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಇಂಥ ಕೆಲಸಗಳು ಏನಂದ್ರೆ, ಈಗ ನಮ್ಮಂತ ಈಗ ಶಿಕ್ಷಣ ಮುಗಿಸ್ತಂತವ್ರು ಏನು ದೊಡ್ಡ ಇದು ಮಾಡಿ ಯಾವ್ದೋ ಕಂಪ್ನಿಲೇ 8 ತಾಸ 12 ತಾಸ ಕೆಲಸ ಮಾಡೋಕ್ಕಿಂತ ಜಮೀನ್ ಇದ್ದಂತವ ಅವನು ಜಮೀನಲ್ಲೇ ಮಾಡುವಂತ ಕೆಲಸ ಸಗಣಿ ಎತ್ತುವುದ ಮತ್ತೊಂದು ಯಾವ್ದೋ ಒಂದು ಪ್ರಶ್ನೆ ಅಲ್ಲ. ಪ್ರೀತಿ ಮೇಲೆ ಆ ಕೆಲಸವನ್ನ 4 ತಾಸು ಮಾಡಿದ್ರೆ ಅವನು ಯಾವುದೇ ನೌಕರಿಗೂ ಕಡಿಮೆ ಏನಿಲ್ಲ. ಮತ್ತೆ ಮೈಂಡ್ ಫ್ರೀ ಆಗಿ ತಂದೆ ತಾಯಿಗಳ ಜೊತೆಗೆ ಕುಟುಂಬದ ಜೊತೆ ಉಳ್ಕೊಂಡೆ ಒಳ್ಳೆ ರೀತಿಯ ಜೀವನ ನಡೆಸಬಹುದು, ಏನು ಸಮಸ್ಯೆ ಇಲ್ಲ. ಯಾವುದೇ ನೌಕರಿಗೂ ಏನು ಕಡಿಮೆ ಆಗುದಿಲ್ಲ ಅಂತ ಹೇಳಕ್ಕೆ ಬಯಸ್ತಾನೆ ರೈತರು. ಒಳ್ಳೇದು ಬೀರಣ್ಣ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದರಲ್ಲಿ ಹೈನುಗಾರಿಕೆ ಇವತ್ತು ಯಾವ ರೀತಿಯಾಗಿ ಇದೆ ಮತ್ತು ಅದು ಕೊಡುವಂತಹ ಪರ್ಯಾಯ ಲಾಭಗಳು ಏನೇನು ಅನ್ನುವಂಥ ನೀವು ನಾವು ಮಾತಾಡಿದ್ರಿ. ಧನ್ಯವಾದ, ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ಇದುವರೆಗೂ ಹಾಲು ಉತ್ಪಾದಕರು ಹಾಗೂ ಹಾಲಿನ ಕೇಂದ್ರವನ್ನು ನಡೆಸುತ್ತಿರುವ ಅಂಕೋಲಾ ತಾಲೂಕಿನ ಕೊಂಡಳಿಯ ಬೀರಣ್ಣ ವಿ ನಾಯಕ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶೆಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ. ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹಿ ಹೈ. ಜಿನ್ಹೇ ಬುಖಾರ್ ಖಾಂಸಿ ಯಾ ಸಾಂಸ್ ಕಿ ತಕಲೀಫ್ ಹೋ ರಹಿ ಹೋ ಉನ್ಕೆ ಸಾಥ್ ಕೋಯಿ ಭೇದ ಭಾವ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ ಕರೇ ಯಾ ಭಾರತ ಸರ್ಕಾರ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. ಇದರ್ ಇದರ್ ಇದರ್ ಹಮ್ ಬೋಲ್ ರಹಾ ಹೈ ತೇರೆ ಬಿಜು ಕಾ ಕಲಾ ಬೋಲ್ ರಹಾ ಹೈ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ್ ರಸಾಯನೋ ಸೇ ಕೈಸೆ ಬಚಾ. ಮತಲಬ್ ಬೈಠ ಬೇಟಾ, ತೂ ಜೋ ಯೇ ಅಂದಾಜೋ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಪಾನಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಗ್ ರಹಾ ಥೀ, ಶುದ್ಧತಾ ಝಲಕ್ತಿ ಥೀ ಹೈ. ಮಾಟಿ ಹೀ ಕಮ್ಜೋರ್ ಔರ್ ಲೋ पहली वाली बात कहा, परंतु सब नहीं डाले, सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे. सच है रे बेटे. एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती। ಈಗ ರೈತರಿಗೆ ಸಲಹೆ. ಹಾಲು ಹಿಂಡುವ ದನಗಳ ಪೋಷಣೆ ಮೇವಿನ ಗುಣಧರ್ಮದ ಆಧಾರದ ಮೇಲೆ ಒಂದು ಜಾನುವಾರಿಗೆ ಅದರ ಹಾಲಿನ ಇಳುವರಿಯ ಶೇಕಡಾ 30-50 ಪ್ರಮಾಣದಷ್ಟು ದಾಣೆ ಮಿಶ್ರಣವನ್ನ ಒಂದು ದಿವಸಕ್ಕೆ ಕೊಡಬೇಕು. ಉದಾಹರಣೆಗೆ ಕನಿಷ್ಠ ಮಟ್ಟದ ಮೇವು ಇದ್ದಾಗ ಪ್ರತಿ 2 ಕಿಲೋಗ್ರಾಂ ಹಾಲಿನ ಉತ್ಪಾದನೆಗೆ 1 ಕಿಲೋಗ್ರಾಂ ದಾಣೆ ಮಿಶ್ರಣ, ಹಾಗೂ ಉತ್ತಮ ಗುಣಮಟ್ಟದ ಹಸಿರು ಮೇವು ಲಭ್ಯವಿದ್ದಲ್ಲಿ ಪ್ರತಿ 2 ಕಿಲೋಗ್ರಾಂ ಹಾಲಿನ ಉತ್ಪಾದನೆಗೆ 1 ಕಿಲೋಗ್ರಾಂ ದಾಣೆ ಮಿಶ್ರಣ ಕೊಡಬೇಕು. ಜಾನುವಾರು ಹಾಲು ಹಿಂಡುತ್ತಿದ್ದು ಅದರ ಜೊತೆಗೆ ಗರ್ಭಧರಿಸಿದ್ದರೆ ಹಾಲಿನ ಇಳುವರಿಯ ಪ್ರಮಾಣದ ದಾಣೆ ಮಿಶ್ರಣದ ಜೊತೆಗೆ ಗರ್ಭಧರಿಸಿದ 6 ತಿಂಗಳವರೆಗೆ 1 ಕಿಲೋಗ್ರಾಂ ಹಾಗೂ 6 ತಿಂಗಳುಗಳ ನಂತರ 2 ಕಿಲೋಗ್ರಾಂ ದಾಣೆ ಮಿಶ್ರಣವನ್ನ ಹೆಚ್ಚಿಗೆ ಕೊಡಬೇಕು. ಪ್ರತಿದಿನ ಜಾನುವಾರುಗಳಿಗೆ ಹೊಟ್ಟೆ ತುಂಬುವಷ್ಟು ಹಸಿರು ಮೇವು ಮತ್ತು ಒಣಮೇವು ಕೊಡಬೇಕು. ಒಂದು ವೇಳೆ ಹಸಿರು ಮೇವು ಸಿಗದಿದ್ದಾಗ ರಸ ಮೇವು ಕೊಡಬೇಕು. ಹಸಿರು ಮೇವುಗಳಾದ ಅದರಲ್ಲೂ ಗೋವಿನ ಜೋಳ ಹಾಗೂ ಕುದುರೆ ಮೆಂತೆ ಸೊಪ್ಪನ್ನು ತಿನ್ನಿಸುವುದರಿಂದ ದಾಣಿ ಮಿಶ್ರಣದ ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಹಾಲಿನ ಉತ್ಪಾದನೆಯನ್ನು ಪಡೆಯಬಹುದು. ಹಾಲು ಹಿಂಡುವ ದನಗಳಿಗೆ ನೀರು ಹೆಚ್ಚಿಗೆ ಬೇಕಾಗುವುದರಿಂದ ಒಂದು ದಿವಸಕ್ಕೆ ಕನಿಷ್ಠ 5-6 ಸಲ ಸ್ವಚ್ಛವಾದ ನೀರನ್ನು ಕುಡಿಸಬೇಕು, ಇಲ್ಲದಿದ್ದರೆ ಹಾಲಿನ ಇಳುವರಿ ಕಡಿಮೆಯಾಗುತ್ತದೆ. ಈ ರೀತಿ ಜಾನುವಾರುಗಳ ಪೋಷಣೆಯನ್ನ ಅನುಸರಿಸುವುದರಿಂದ ಪ್ರತಿ 1-1.5 ವರ್ಷಕ್ಕೊಂದು ಕರು ಹಾಗೂ 2 ಸೂಲಗಳ ನಡುವೆ 2-3 ತಿಂಗಳುಗಳನ್ನ ಬಿಟ್ಟು ಸತತವಾಗಿ ಹಾಲನ್ನು ಪಡೆದು ಹೈನುಗಾರಿಕೆಯಿಂದ ಹೆಚ್ಚಿನ ಲಾಭ ಪಡೆಯಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯರೇ, ನಾಳೆ ಸಂಜೆ 6:50 ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಹಳಿಯಾಳ ಯಡೋಗಾದ ನಂದಕುಮಾರ್ ಮಾರುತಿ ಹಳಿಯಾಳ್ಕರ್ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ನಾಳೆ ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಸ್ವಸಹಾಯ ಸಂಘದ ಅನುಭವಗಳ ಕುರಿತು ಯಲ್ಲಾಪುರ ತಾಲೂಕು ವಜ್ರಳಿಯ ಜಾನಕಿ ಶಿವಾನಂದ್ ಸಿದ್ದಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಫ್ಲೋರಿನ್ ರೋಷ್. ಆಕಾಶವಾಣಿ ಕಾರವಾರ. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ GDDC ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದನು. ಇಂದು ಆಟೋಮಿಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಹಿಂದೆ GDDC ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಜಾನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ನಾಗಪ್ಪ ಸಣಕೂಸ ಗೌಡ ಹಾಗೂ ಬಳಗದವರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು. ಯಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಯಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ. ತಮ್ಮ ಮಕ್ಕಳು ಹುಟ್ಟುವ ಕಾಲಕ್ಕೆ ಗಗ್ಗಲ ನದಿ ಗಟ್ಟೆ ಕೈಯಲ್ಲ ಸಿಕ್ಕದೆ ಓಡುವನು. ಅಕ್ಕಮ್ಮ ಮಕ್ಕಳ ಹುಟ್ಟುವ ಕಾಲಕ್ಕೆ ಗಗ್ಗನ ನೆಡಿಗೆಟ್ಟೆ ಪೋದನು, ಸಿಕ್ಕವನೇಲುವನು ಸಿಕ್ಕವನೇಲುವನು ಯಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವನೇಲುವನು ಅಮನ ಕೈಯಲ್ಲ ಸಿಕ್ಕದೆ ಓಡುವನು, ಸಿಕ್ಕವನೇಲುವನು ಅಮನ ಕೈಯಲ್ಲ ಸಿಕ್ಕದೆ ಓಡುವನು, ಸಿಕ್ಕವನೇಲುವನು ಅಮನ ಕೈಯ ಸಿಕ್ಕದೆ ಓಡುವನು, ಸಿಕ್ಕವನೇಲುವನು ಅಮನ ಕೈಯ ಸಿಕ್ಕದೆ ಓಡುವನು. ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಎದ್ದುವಗಲ ಮುನಿಯರಗಲ ತಟ್ಟಲಿ ಮುದ್ದು ಸುರ್ಪಂದರ ವಿಠಲ ಶನಸಿಗಾರ, ಸಿಕ್ಕವನೇಲುವನು ಸಿಕ್ಕವನೇಲುವನು ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಎದ್ದು ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲು ಮುದ್ದು ಸಿಕ್ಕವನೇಲುವನು, ಸಿಕ್ಕವನೇಲುವನು ಅಮನ ಕೈಯ ಸಿಕ್ಕದೆ ಓಡುವನು, ಸಿಕ್ಕವನೇಲುವನು ಅಮನ ಕೈಯಲ್ಲ ಸಿಕ್ಕದೆ ಓಡುವನು, ಸಿಕ್ಕವನೇಲುವನು ಅಮನ ಕೈಯಲ್ಲ ಸಿಕ್ಕದೆ ಓಡುವನು. ಯಾರು ಇಲ್ಲದೆ ಕೂಡಿದ ರಂಗಯ್ಯ ತಯಾರು ಇಲ್ಲದೆ ಕೂಡಿದ, ದಾರಿಯ ನದಿಗಟ್ಟೆ ಹೋಯಿತು ಎನ್ನ ತಲೆ ಹೋರಾಟಗಳ ಮಾಡಿದ ರಂಗಯ್ಯ ಹೋರಾಟಗಳ ಮಾಡಿದ, ಸಿಕ್ಕವನೇಲುವನು ಅಮನ ಕೈಯಲ್ಲ ಸಿಕ್ಕದೆ ಓಡುವನು. ರಂಗಯ್ಯ ಓರಾಟದೆ ಕೂಡಿದ ರಂಗಯ್ಯನು ಯಾರು ಇಲ್ಲದೆ ಕೂಡಿದ, ನಾಲಿಯ ನೆಲೆಗಟ್ಟಿ ಹೋಗಿತ್ತು ಎನ್ನತ್ತಾಗ ಹೋರಾಟಗಳ ಮಾಡಿದ ರಂಗಯ್ಯ ಹೋರಾಟಗಳ ಮಾಡಿದ, ಸಿಕ್ಕವನೇಲುವನು ಅಮನ ಕೈಯ ಸಿಕ್ಕದೆ ಓಡುವನು. ಗಂಡ ದಂಡಿಗೆ ಗೋದೋ, ಗಂಡ ದಂಡಿಗೆ ಗೋದೋ, ಮಡದಿ ಸಣ್ಣ ಹೊಳಂದೆ ಗಂಡ ದಂಡಿಗೆ ಗೋದೋ, ಮಡದಿ ಸಣ್ಣ ಗಂಡ ದಂಡಿಗೆ ಗೋದೋ, ದಂಡಿಗೆ ಹೋಗುವಾಗೆ ಏನಾನೆ ಟೇ ಎಣ್ಣೆಯ ಚಲು ಬಿಸಿ ನೀರಿನ ಜಳಕ ದೀಪಾವಳಿ ದಿನ ಎಣ್ಣೆಯಲ ಚಲು ಬಿಸಿ ನೀರಿನ ಜಳಕ ದೀಪಾವಳಿ ದಿನ ಎಣ್ಣೆಯ ಚಲು ಬಿಸಿ ನೀರಿನ ಜಳಕ